ಬೇಕಾದಂತ ಸೈಜಿನ ಟ್ರೇಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅವುಗಳಿಗೆ ಕಂಪಲ್ಸರಿ ರಂಧ್ರಗಳಿರಬೇಕು, ಯಾಕಂದ್ರೆ ಹೆಚ್ಚುವರಿ ನೀರು ಇರಬೇಕು. ಟ್ರೇ ತುಂಬಾ ರಂಧ್ರಗಳಿರಬೇಕು, ಜರಡಿ ಟೈಪ್ ಹೌದು, ಜರಡಿ ಟೈಪ್ ಇರಬೇಕು. ಯಾಕಂದ್ರೆ ಹೆಚ್ಚುವರಿ ನೀರು ಅಲ್ಲಿ ನಿಲ್ಬಾರದು, ಪ್ಲಾಸ್ಟಿಕ್ ಟ್ರೇಗಳು. ಸೊ ನೀರು ಬಸ್ತೋಗೋ ಹಾಗೆ ಇರಬೇಕು ಅನ್ನೋದು ಒಂದು ದೃಷ್ಟಿಯಿಂದ ರಂಧ್ರಗಳಿರುವಂತ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು. ಆ ಟ್ರೇಗಳನ್ನ ನಾವು ಸಾಮಾನ್ಯವಾಗಿ ನಾವು ಮ್ಯಾನ್ಯುವಲ್ ಸಿಸ್ಟಮ್ ಅಲ್ಲಿ ನಾವು ಅವುಗಳಿಗೆ ನೀರನ್ನು ಹಾಕ್ಬೇಕು ಅಂತ ಅಂದ್ರೆ 4 ಟೈರ್ಸ್ ಅಂದ್ರೆ 4 ಲೆವೆಲ್ಸ್ ಅಲ್ಲಿ 4 ಸ್ಟೆಪ್ಸ್ ಅಲ್ಲಿ ಇಡಬಹುದು ಅದನ್ನ. ಅಂದ್ರೆ ಒಂದು ಟ್ರೇದಿಂದ ಒಂದ್ರಿಗೆ ಎಷ್ಟು, 2 ಅಡಿ ಇರಬೇಕು, 2 ಫೂಟ್ ಗ್ಯಾಪ್ 2 ಫೂಟ್ ಗ್ಯಾಪ್ ಇರಬೇಕು. ಸೊ ಆ ತರ ನಾವು 8 ಅಡಿ ವರೆಗೂ ಟ್ರೇಸ್ ರ್ಯಾಕ್ಗಳನ್ನ ಸಿದ್ಧ ಮಾಡ್ಕೋಬೇಕು, ರ್ಯಾಕ್ಗಳನ್ನ ಸಿದ್ಧ ಮಾಡ್ಕೋಬೇಕು, ಬಿದಿರಿನ ರ್ಯಾಕ್ಗಳಾಗಲಿ ಅಥವಾ ಕಬ್ಬಿಣದ ರ್ಯಾಕ್ಗಳನ್ನಾಗಲಿ ಯಾವ್ದಾದ್ರು ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ರೈತರು ಇವತ್ತಿನ ದಿನ ಬಿದಿರನ್ನ ಯೂಸ್ ಮಾಡ್ಕೊಂಡು ಅವರೇ ಮಾಡ್ತಾರೆ, ಯಾಕಂದ್ರೆ ಜಂಗ್ ಹತ್ತೋದಿಲ್ಲ, ಜಂಗ್ ಹತ್ತಲ್ಲ, ನೀರು ಬಿದ್ರು ಏನಾಗಲ್ಲ ಅದಕ್ಕೆ. ಆಮೇಲೆ ಅದ್ರ ಮೇಲೆ ನೆರಳಿಗೆ ಶೇಡ್ ನೆಟ್ ಅನ್ನು ಯೂಸ್ ಮಾಡ್ತಾರೆ, ಗ್ರೀನ್ ಶೇಡ್ ನೆಟ್ಸ್ ಅನ್ನು ಯೂಸ್ ಮಾಡ್ತಾ ಇದಾರೆ. ಸೊ ಆತರ ಒಂದು ಟ್ರೇಗೆ 1.5 ಕೆಜಿ ಆ ಒಂದು ದಿಸೆಯಲ್ಲಿ ಅವರು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬಹುದು. ಸಾಮಾನ್ಯವಾಗಿ ರೈತರು 10x10 ಅಥವಾ 10x20 ಸೊ ಈ ತರ ಶೆಡ್ ಗಳನ್ನ ಮಾಡ್ತಾ ಇದಾರೆ, 10 ಅಡಿ ಅಗಲ 20 ಅಡಿ ಉದ್ದ. ಸೊ ಅವ್ರ ದನಗಳು ಎಷ್ಟಿದಾವೆ, ಎಷ್ಟು ಹಸಿರು ಮೇವು ಬೇಕಾಗುತ್ತೆ, ಅದ್ರ ಮೇಲೆ ಅವರು ಉದ್ದವನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೇಸ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಷ್ಟು 7 ದಿನಕ್ಕೆ ಅಷ್ಟು ಫಾಡರ್ ಬರಂಗೆ ಅವ್ರು ನೋಡ್ಕೋಬೇಕು. ಸೊ ಈ ತರ 7 ದಿನಕ್ಕೆ ಬೆಳೆಯುತ್ತೆ, 8ನೇ ದಿನ ಅದನ್ನ ಉಪಯೋಗಿಸಬಹುದು. ಈಗ ನೋಡ್ರಿ, ನಾವು ಮೆಕ್ಕೆಜೋಳನ ಆಯ್ಕೆ ಮಾಡ್ಕೊಂಡ್ರೆ ಮೆಕ್ಕೆಜೋಳ ಹಂಗೆ ಟ್ರೇದಲ್ಲಿ ಹಾಕಿ ನೀರ್ ಹಾಕಿದ್ರೆ ನೀರ್ ಬಸದೋಗತ್ತೆ, ಮೊಳಕೆ ಬರೋದಿಲ್ಲ, ಹೇಗೆ ಇದು ಜೋಳ ಮೆಕ್ಕೆಜೋಳ ಮೊಳಕೆ ಬರಬೇಕಲ್ಲ, ಹೇಗೆ ಮಾಡಬಹುದು? ಸೊ ಈ ಸಿಸ್ಟಮ್ ಅಲ್ಲಿ ಏನಿದೆ, ಮೊದಲು ನಾವು ಕಾಳುಗಳನ್ನ ಆಯ್ಕೆ ಮಾಡ್ಕೋಬೇಕು. ಚೆನ್ನಾಗಿರ್ತಕ್ಕಂಥ ಕಾಳುಗಳನ್ನ ಆಯ್ಕೆ ಮಾಡ್ಕೊಂಡು, ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಾಳುಗಳು ಒಡೆದಿರಬಾರ್ದು, ಅವುಗಳಲ್ಲಿ ಕರ್ಗಿರಬಾರ್ದು, ಕಪ್ಪಾಗಿರಬಾರ್ದು ಕಾಳುಗಳು, ಒಳ್ಳೆ ಬೀಜ ಇರಬೇಕು. ಸೊ ಅಂತ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ನಸುಬೆಚ್ಚಿನ ನೀರಲ್ಲಿ 100 ಗ್ರಾಂ ಉಪ್ಪನ್ನ ಹಾಕ್ಬೇಕು. ಪ್ರತಿ 10 ಕೆಜಿ ಮೆಕ್ಕೆಜೋಳಕ್ಕೆ 100 ಗ್ರಾಂ ಉಪ್ಪು ಹಾಕಿ ಅದನ್ನ 12 ತಾಸು ನಾವು ನೆನೆಸಿಡ್ಬೇಕು. 12 ತಾಸು ನೆನೆಸಿಟ್ಬಿಟ್ಟು ನಂತರ ನೀರಲ್ಲೇ ಇಡಬೇಕು, 12 ತಾಸು ನೀರಲ್ಲಿ ಇಡಬೇಕು. ನಂತರ ನೀರನ್ನ ಬಸದು ಆ ಮೆಕ್ಕೆಜೋಳವನ್ನ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಮತ್ತೆ ಅದನ್ನ ಒಂದು ಗೋಣಿಚೀಲ, ನೆಂದಿರ್ತಕ್ಕಂಥ ಗೋಣಿಚೀಲಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಅದರ ಮೂತಿಯನ್ನ ಬಿಗಿಯಾಗಿ ಕಟ್ಟಬೇಕು. 24 ಗಂಟೆ ಕಟ್ಟಬೇಕು ಅದನ್ನ. ಅಂದ್ರೆ 24 ಗಂಟೆ ನೀರಲ್ಲಿ ಇಡಬೇಕು, 12 ತಾಸು ನೀರಲ್ಲಿ ಇಟ್ಟು 12 ತಾಸು ಆದ್ಮೇಲೆ ತೊಳೆದು ಕ್ಲೀನ್ ಆಗಿ ಮತ್ತೆ ಒದ್ದೆಯಾದ ಗೋಣಿಚೀಲದಲ್ಲಿ 24 ತಾಸು ಇಡಬೇಕು. ಸೊ ಅದಟ್ ಅವಾಗ ಏನಾಗುತ್ತೆ, ಆರ್ಟಿಫಿಷಿಯಲ್ ಈಟ್ ಜನರೇಟ್ ಆಗಿ ಅದು ಮೊಳಕೆ ಬರಕ್ ಶುರುವಾಗುತ್ತೆ. ಸೊ 24 ಗಂಟೆ ನಂತರ ಆ ಬೀಜಗಳನ್ನ ಒಂದು ಟ್ರೇಗೆ 1.2 ಕೆಜಿ ಅಥವಾ 1.5 ಕೆಜಿ ಲೆಕ್ಕದಲ್ಲಿ ಹರಡ್ಬೇಕು. ಸಮಾನವಾಗಿ ಹರಡ್ಬಿಟ್ಟು ಅದನ್ನ ಅಲ್ಲಿಂದ, ಅದು ಫಸ್ಟ್ ಡೇ ಅಲ್ಲಿಂದ ಶುರುವಾಗುತ್ತೆ. ಫಸ್ಟ್ ಡೇ ಸೊ ಅಲ್ಲಿಂದ 7 ದಿನಗಳವರೆಗೂ ಇದನ್ನ ನಾವು ಕಾಪಾಡಬೇಕಾಗುತ್ತೆ. 7 ದಿನವರೆಗೆ ಟ್ರೇನ್ ಅಲ್ಲಿ ಒಂದ್ರ ಮೇಲೆ ಒಂದು ರ್ಯಾಕ್ ಅಲ್ಲಿ ಇಟ್ಬಿಡ್ತೀರಿ ಎಲ್ಲ ಬೀಜಗಳನ್ನು ತುಂಬಿ ರ್ಯಾಕ್ ಅಲ್ಲಿ ಎಲ್ಲ ಒಂದ್ರ ಮೇಲೆ ಟ್ರೇ ಇಟ್ಟಾಗ ನೀರನ್ನ ಹಾಕುದು ಬಹಳ ಮುಖ್ಯ. ನೀರು ಎಷ್ಟು ಸಲ ಹಾಕ್ಬೇಕು ಒಂದ್ ದಿವಸಕ್ಕೆ? ನಾವು ಬೇಸಿಗೆ ಕಾಲ ಅಂತಂದ್ರೆ 4 ಸರಿ ನೀರ್ ಹಾಕ್ರಿ ಅಂತ ಹೇಳ್ತೀವಿ. ಅದೇ ನೀವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ 2 ಸಾರಿ, ನಾವು ವಾತಾವರಣವನ್ನು ನೋಡ್ಕೊಂಡು 2 ಸಾರಿ ಅಥವಾ 3 ಸಾರಿ ಬಾಡ್ದಂಗಾದ್ರೆ ಸ್ವಲ್ಪ ನೀರ್ ಹಾಕ್ಬೇಕಾಗತ್ತೆ. ಸೊ ಆ ತರ ನೀರ್ ಹಾಕೋಬೇಕು. ಹಾಕಿರ್ತಕ್ಕಂಥ ನೀರ್ ಅಲ್ಲಿ ಎಲ್ಲೂ ನಿಲ್ಬಾರ್ದು, ಮತ್ತೆ ಬಸ್ತು ಹೋಗ್ತೀಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕು. ನೀರ್ ನಿಂತಿರಬಾರ್ದು. ಟ್ರೈನ್ ಅಲ್ಲಿ ಏನಾದ್ರು ನೀರ್ ನಿಂತಿತ್ತು ಅಂತಂದ್ರೆ ಅದನ್ನ ಪರೀಕ್ಷಿಸಿ ಗಮನ ಮಾಡ್ಕೊಂಡು ಅದನ್ನೆಲ್ಲ ತೆಗಿಬೇಕು, ನೀರ ತೆಗಿಬೇಕು. ಎಕ್ಸೆಸ್ ವಾಟರ್ ಅಲ್ಲಿ ಇರಂಗಿಲ್ಲ. ಸೊ ಇದು ಬಹಳ ಮುಖ್ಯ. ನೀರು ಮೇಲೆ ಒಂದು ಟ್ರೇಗ್ ಹಾಕಿದ್ರೆ ನೀರ್ ಬಸುದು ಕೆಳಗಿನ ಟ್ರೇ ಬರುತ್ತೆ, ಕೆಳಗಿನ ಟ್ರೇಗೆ ಹೋಗುತ್ತೆ. ಒಂದು ಟ್ರೇದಿಂದ ಮತ್ತೊಂದು ಟ್ರೇಗಿಂತ ನೀರ್ ಸೋರುತ್ತೆ. ಆ ರಂಧ್ರಗಳಿರೋದ್ರಿಂದ ಸೋರ್ಬಿಟ್ಟು ಕೆಳಗಡೆ ಟ್ರೈನ್ ಅಲ್ಲಿ ಕಲೆಕ್ಟ್ ಆಗುತ್ತೆ, ಸಂಗ್ರಹ ಆಗುತ್ತೆ. ಸೊ ಆ ನೀರನ್ನ ಮತ್ತೆ ಪುನಃ ಬಳಸಬಹುದು ಸೇಮ್ ನೀರ್. ಸೊ ಈ ತರ ನಾವು ಪ್ರತಿನಿತ್ಯ ಹಾಕೊಂತ ಹೋದ್ರೆ ಒಂದು ದಿವಸಕ್ಕೆ ನೀರನ್ನ 4 ಸರಿ ಹಾಕ್ಬೇಕು. ಅಂದ್ರೆ 3 ತಾಸಿಗೊಮ್ಮೆ ನೀರ್ ನೋಡ್ತಾ ಇರಬೇಕು. ಹೌದು. ಅದೇ ನಾವು ಚಳಿಗಾಲ ಮಳೆಗಾಲದಲ್ಲಿ ಆದ್ರೆ 2 ಸರಿ 3 ಸರಿ ಹಾಕೋಬಹುದು. ಈಗ ಟ್ರೇ ಅಂತಂದ್ರೆ ಈಗ ಸುಮಾರು ಒಂದು 6 ಫೂಟ್ 10 ಫೂಟ್ ಒಂದು ರ್ಯಾಕ್ ಮಾಡ್ಕೋತಾರೆ, ಹೈಟ್ ರ್ಯಾಕ್ ಅನ್ನ. ಹೌದು. ಅಲ್ಲಿ ನೀರ್ ಹಾಕುವಾಗ ಏನು ಅದಕ್ಕೆ ರೋಸ್ ಹೆಡ್ ಕ್ಯಾನ್ ಇಂದ ಉಪಯೋಗ ಮಾಡಬೇಕು ಅಥವಾ ಸಾದಾ ನೀರ್ ಹಾಕಕ್ ಬರಲ್ಲ, ಪೈಪ್ ಇಂದ ಹಾಕಿದ್ರೆ ಬೀಜಗಳೆಲ್ಲ ಹೌದು ಪೈಪ್ ಇಂದ ಹಾಕಬಾರ್ದು, ಎದ್ಬಿಡ್ತದೆ ಮೇಲೆ. ಆಮೇಲೆ ಜರಿ ಕ್ಯಾನ್ ಅನ್ನ ಯೂಸ್ ಮಾಡಬೇಕು. ರಂಧ್ರಗಳಿರ್ತಕ್ಕಂಥ ನಾವೇ ತೋಟಗಾರಿಕೆಗೆ ನೀರ್ ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ, ಆತರ ಜರಿ ಕ್ಯಾನ್ ಅಂತ ಹೇಳ್ತಾರೆ ಅದನ್ನ. ಆ ಜರಿ ಕ್ಯಾನ್ ಯೂಸ್ ಮಾಡಿಕೊಂಡು ನಾವು ವಾಟರ್ ನ ಹಾಕ್ಬೇಕು, ನೀರನ್ನ ಹಾಕಿ ಎಲ್ಲಾ ಬೀಜಗಳಿಗೂ ನೀರ್ ಬಿದ್ದಿದೆ ಅನ್ನೋದನ್ನ ಎನ್ಶೂರ್ ಮಾಡ್ಕೋಬೇಕು. ಸೊ ಅದನ್ನ ನಾವು ಖಾತ್ರಿ ಪಡಿಸ್ಕೊಂಡು, ಸೊ ಅದನ್ನ ಕರೆಕ್ಟ್ ಆಗಿ ನೀರ್ ಹಾಕೋದು ಬಹಳ ಮುಖ್ಯ. ನೀರ್ ಹಾಕಿದ್ಮೇಲೆ ಅದು ರಿಲೇಟಿವ್ ಹ್ಯೂಮಿಡಿಟಿ, ತೇವಾಂಶ ಅಲ್ಲಿ ಮೇಂಟೈನ್ ಆಗುತ್ತೆ. ಆ ತೇವಾಂಶನೇ ಇದಕ್ಕೆ ಆ ಒಂದು ಆರ್ಟಿಫಿಷಿಯಲ್ ಲೈಟ್ ಅನ್ನು ಬಳಸ್ಕೊಂಡು ಇಲ್ಲಿ

ಸೊ ಇಲ್ಲಿ ನಮಗೆ ಲ್ಯಾಂಡ್ ಸೇವಿಂಗ್ ಆಗುತ್ತೆ, ಭೂಮಿ ಬೇಕಾಗಿಲ್ಲ. ಭೂಮಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತಕ್ಕಂತ ಒಂದು ಬೆಳೆಯನ್ನ ಬರೀ 40-50 ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬಹುದು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ನೀರು 90% ನೀರನ್ನು ಉಳಿತಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವೈಜ್ಞಾನಿಕ ವರದಿಯ ಪ್ರಕಾರ 1 kg ಬಾರ್ಲಿ ಒಂದು ಗ್ರಾಸ್ ಬೆಳೆಯೋದಕ್ಕೆ 3 liter ನೀರು ಉಪಯೋಗಿಸಿದೆ. ಅದೇ ಒಂದು ನಾವು ಫೀಲ್ಡ್ ಅಲ್ಲಿ ಯೂಸ್ ಮಾಡಿದಾಗ 458 liter ನೀರು ನೀರು ಬೇಕಾಗುತ್ತೆ. ಸೊ ಇದು 90-95% ನೀರಿನ ಉಳಿತಾಯವನ್ನು ಮಾಡುತ್ತೆ ಅನ್ನೋ ಒಂದು ಏಕೈಕ ಒಂದು ಉಪಾಯದಿಂದ ಇದನ್ನ ಜಲಕೃಷಿ ಘಟಕಕ್ಕೆ ಬರ್ತಿದ್ದೀನಿ. ಸಾಕಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತಪ್ಪ ಅಂದ್ರೆ ಅಲ್ಲೇ ಒಂದು ಹಾಕೊಂಡು ಮೇವು ಉತ್ಪಾದನೆ ಮಾಡಿ ದನಗಳಿಗೆ ಹಸಿ ಮೇವನ್ನು ಕೊಡಬಹುದು. ಅದರಲ್ಲಿ ಮೆಕ್ಕೆಜೋಳವನ್ನು ಆಯ್ಕೆ ಮಾಡ್ಕೊಂಡು ಕೊಡಬಹುದು. ಇವತ್ತಿನ ದಿನ ಎಲ್ಲ ರೈತರು ಮೆಕ್ಕೆಜೋಳ ಖರೀದಿ ಮಾಡಿ ದನಗಳಿಗೆ ಹಾಕ್ತಾರೆ, ಕುರಿ ಮೇಕೆಗಳಿಗೆ ಹಾಕ್ತಾರೆ, ಟಗರು ಮರಿಗಳಿಗೆ ಹಾಕ್ತಾರೆ. ಮೆಕ್ಕೆಜೋಳವನ್ನ ಈಗ ಏನ್ ಮಾಡ್ತಾರೆ, ನುಚ್ಚ ಮಾಡಿ ದನಗಳಿಗೆ ಹಾಕ್ತಾರೆ. ಮೆಕ್ಕೆಜೋಳವನ್ನ ನುಚ್ಚ ಮಾಡಿ ದನಗಳಿಗೆ ಹಾಕೋದಕ್ಕೂ ಅಥವಾ ಮೆಕ್ಕೆಜೋಳವನ್ನ ಹೈಡ್ರೋಫೋನಿಕ್ಸ್ ಅಲ್ಲಿ ಬೆಳೆದು ಮೇವು ಮಾಡಿ ಹಾಕೋದಕ್ಕೂ ಏನು ಫರಕ್ ಆಗತ್ತೆ ಅಂತ ಇರ್ತಾರೆ. ಇಲ್ಲಿ ನಾವೇನ್ ಹೇಳ್ತೀವಿ, ಬಯೋಮಾಸ್ ಅಂತ ಏನ್ ಹೇಳ್ತೀವಿ, ಆ ಬಯೋಮಾಸ್ ನಿಮಗೆ ಜಾಸ್ತಿ ಆಗುತ್ತೆ. 1 kg ನೀವು ಬೀಜ 1.2 kg ಬೀಜವನ್ನ ಹಾಕಿದ್ರೆ 7-9 kg ತೂಕದ ಮೇವು ನಮಗೆ ಸಿಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಒಣ ಅಂಶ ಕಡಿಮೆ ಆಗುತ್ತೆ. ಸೊ 4-30% ನೀರಿನಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಅದರದ್ದು ಬಯೋಮಾಸ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಅದರಲ್ಲಿ ಒಣ ಅಂಶ ಕಡಿಮೆ ಆಗುತ್ತೆ. ಸೊ ಅದಷ್ಟೇ ವ್ಯತ್ಯಾಸ, ಅದು ಬಿಟ್ಟರೆ ಮತ್ತೇನಿಲ್ಲ. ಇದರಲ್ಲಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರೋದ್ರಿಂದ 1 kg ಬೀಜದಿಂದ 7-9 kg ಮೇವನ್ನ ಪಡಿಬಹುದು ಮೆಕ್ಕೆಜೋಳ ಬಳಸಿ. ಅಂದ್ರೆ ನೀವು ಹೇಳಿದ್ರೆ ಹೈಡ್ರೋಫೋನಿಕ್ಸ್ ಅಲ್ಲಿ 7 ದಿವಸ ಆದ್ಮೇಲೆ 8ನೇ ದಿವಸಕ್ಕೆ ಎಲ್ಲ ಸಂಪೂರ್ಣ ಅದನ್ನ ದನಗಳಿಗೆ ಹಾಕಿ ಬಿಡಬೇಕು, 8-9-10 ದಿವಸ ಬಿಡಬಾರ್ದು ಅಂತ. ಇದನ್ನ ಹೇಗೆ ಪ್ಲಾನ್ ಮಾಡ್ಕೋಬೇಕು? ಒಂದ್ 10 ರಾಸುಗಳು ಇರ್ತವೆ. ಹೌದು, ಒಂದು ರಾಸಿಗೆ ದಿವಸಕ್ಕೆ ಎಷ್ಟು ಕೊಡಬೇಕು ಇದನ್ನ ಅಂದಾಜಾಗಿ ಪ್ಲಾನ್ ಮಾಡ್ಕೊಳ್ಳೋದು? ದಿವಸ ಪ್ರತಿನಿತ್ಯ ಬೇಕಲ್ಲ ಹಸಿಮೇವು. ಹೌದು, 350-400 kg ತೂಕ ಇರತಕ್ಕಂತ ಒಂದು 8-10 liter ಕೊಡತಕ್ಕಂತ ಹಸುವಿಗೆ 15 kg ವರೆಗೂ ಇದನ್ನ ಕೊಡಬಹುದು. ದಿವಸ 15 kg, ಪ್ರತಿನಿತ್ಯ 15 kg ವರೆಗೂ ಕೊಡಬಹುದು. ಒಂದು ಟ್ರೇ ಎಷ್ಟು ಕೆಜಿ ಬರುತ್ತೆ? ಒಂದು ಟ್ರೇ ನಾನು 7 kg ಬರುತ್ತೆ. ಅಂದ್ರೆ 2 ಟ್ರೇ ಬೇಕು? 2 ಟ್ರೇ ಬೇಕು. ಒಂದು ರಾಸಿಗೆ ದಿವಸ 2 ಟ್ರೇ, 2 ಟ್ರೇ ಬೇಕು. ಸೊ ಆ ತರ ಅವ್ರು ಲೆಕ್ಕಾಚಾರ ಮಾಡ್ಕೊಂಡು ಅವ್ರ ದನ, ಅವ್ರ ದನಗಳು ಎಷ್ಟಿದಾವೆ, ಸೊ ನಾವು ಪ್ರತಿದಿನ ಎಷ್ಟು ಟ್ರೇ ಖರ್ಚಾಗ್ತಾ ಇದೆ. ಈಗ 10 ದನ ಇದ್ದು ಅಂದ್ರೆ ಒಂದು ದನಕ್ಕೆ 2 ಟ್ರೇ, 10 ಅಂದ್ರೆ ದಿವಸ 20 ಟ್ರೇ, 20 ಟ್ರೇ ಬೇಕಾಗುತ್ತೆ. ಫಸ್ಟ್ ಡೇ 20, ಸೆಕೆಂಡ್ ಡೇ 20, ಥರ್ಡ್ ಡೇ 20, ಈ ತರ ರ್ಯಾಕ್ ಗಳನ್ನ ಮಾಡ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಒಂದ್ ತಿಂಗಳವರೆಗೆ ಮಾಡಿ, ಒಂದ್ ತಿಂಗಳಾದ್ಮೇಲೆ ಮತ್ತೆ ಪುನಃ ರಿಪೀಟ್ ಆಗುತ್ತೆ. ಸೊ ಆ ತರ ನಮಗೆ ಪ್ರತಿ 8 ದಿನಕ್ಕೆ ನಮಗೆ ಬರಂಗೆ, ಇದು ಸ್ಟ್ಯಾಗರ್ಡ್ ಸಿಸ್ಟಮ್ ಆಫ್ ಇದು. ಇದು ಸೊ ನೀವು ಏನು ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂತ ಬೀಜಗಳನ್ನ ಹಾಕೊಂತ ಬೀಜಗಳನ್ನ ಹಾಕೊಂತ ಹೋದ್ರೆ, ಸೊ ನಮಗೆ ಪ್ರತಿ ದಿನಕ್ಕೆ ಪ್ರತಿ 8 ದಿನಕ್ಕೆ ಅದು ಬರ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ಇದನ್ನ ಮೇವನ್ನ ನಾವು ಈ ಒಂದು ಜಲಕೃಷಿ ಘಟಕದಿಂದ ಬೆಳಿಬಹುದು. ಯಾವುದೇ ಸಮಸ್ಯೆ ಇಲ್ಲ, ನಿಯಂತ್ರಣ ಕಡಿಮೆ ಜಾಗದಲ್ಲಿ, ಕಂಟ್ರೋಲ್, ಕೀಟಬಾಧೆ ಇಲ್ಲ, ರೋಗಬಾಧೆ ಇಲ್ಲ, ಯಾವುದೇ ನೀವು ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ, ಯಾವುದೇ ಗೊಬ್ಬರಗಳನ್ನ ಬಳಕೆ ಮಾಡಂಗಿಲ್ಲ ಅಥವಾ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡಂಗಿಲ್ಲ. ಸಂಪೂರ್ಣವಾಗಿ ನಾವೇನ್ ಹೇಳ್ತೀವಿ, ಸಾವಯವ ಮೇವು ಅಂತ ಹೇಳಿ ಹೇಳ್ಬಹುದು. ಇದಕ್ಕೇನ್ ಲೇಬರ್ ಬಹಳ ಬೇಕಾ? ಇದಕ್ಕೆ ಲೇಬರ್ ಬಹಳ ಕಡಿಮೆ, 1 labor ಇದ್ರೆ ಸಾಕು. ಒಬ್ಬರು ಲೇಬರ್ ಮಾಡ್ತಾರೆ ಅಷ್ಟೇ, ಕಟಿಂಗ್ ಮಾಡು, ಕೈಯ ಕಟ್ ಮಾಡು. ಹೇಗೀಗ ನೋಡು, 1.5 kg ಬೀಜವನ್ನ ಒಂದು ಟ್ರೇದಲ್ಲಿ ಹಾಕಿರ್ತೀರಿ ನೀವು, ಬಹಳಷ್ಟು ದಪ್ಪವಾಗಿ ಟ್ರೇ ತುಂಬಾ ಎಲ್ಲ ಬೀಜಗಳು ಬಿದ್ದಿರ್ತವೆ. ಹೌದೌದು, ಅದು ಮೊಳಕೆ ಬಂದ್ಮೇಲೆ ಅದು ಎಲ್ಲ ಕೆಳಗಡೆ ಬೇರ್ಗಳು ಬರ್ತವೆ. ಹೌದು, ಬೇರ್ಗಳು ಎಲ್ಲ ಒಂದಕ್ಕೊಂದು ಕೂಡ್ಕೊಂಡ್ಬಿಡುತ್ತೆ. ಅದು ಒಂಥರ ಚಾಪೆ ತರ ಟೈಪ್. ಹೌದು, ಅದನ್ನ ಹೇಗೆ ಕಟ್ ಮಾಡಿ ದನಗಳಿಗೆಲ್ಲ? ಚಾಪೆ ತರ ಏನಾಗುತ್ತೆ, ಅದನ್ನ ನಾವು ಸಣ್ಣ ಸಣ್ಣ ತುಂಡುಗಳ ಕಟ್ ಮಾಡಬೇಕು. ಸುಮಾರು ಒಂದು 2x2 inches, 2 inches into 2 inches. ಅದ ಅಂದ್ರೆ ಚಾಕುವಿಂದ ಕಟ್, ಚಾಕುವಿಂದ ಕಟ್ ಮಾಡಬೇಕು. ಚಾಕುವಿಂದ ಕಟ್ ಮಾಡಿ ಅದನ್ನ ಕೇಕ್ ಕಟ್ ಮಾಡಿ, ಕೇಕ್ ತರ ಕಟ್ ಮಾಡಿದಂಗೆ ಕಟ್ ಮಾಡ್ಬೇಕು. ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಅದನ್ನ ದನಗಳಿಗೆ ಹಾಕ್ಬೇಕು. ಸೊ ಇದರ ಜೊತೆಗೆ ನಾವು ಇದನ್ನ ಅಷ್ಟೇ ಹಾಕಿದ್ರೆ ಇದಾಗಲ್ಲ, ಅದರ ಜೊತೆಗೆ ಒಣಮೇವನ್ನು ಹಾಕ್ಬೇಕು. ಒಣಮೇವು ಹಾಕ್ಬೇಕು. ಹೌದು, ಇಲ್ಲಿ ನಾವು ಪ್ರತಿದಿನ ಈ ಒಂದು ಜಲಕೃಷಿ ಘಟಕ 20 kg ಒಂದು ಜಲಕೃಷಿಯಲ್ಲಿ ಬೆಳೆದಂತ ಮೇವನ್ನ ದಿವಸಕ್ಕೊಂದು 20 kg ದನಗಳಿಗೆ, ಅದನ್ನೇನು ಒಮ್ಮೆ ಮುಂಜಾನೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಒಳ್ಳೇದಂತೀರಾ, ಅಥವಾ ಹೇಗೆ ನೀವು ಒಮ್ಮೆ ಕೊಟ್ಟರೆ ಒಳ್ಳೇದಂತೀರಾ, ಹೇಗೆ ಕೊಡೋದು ಅದನ್ನೆಲ್ಲ? ಸಾಮಾನ್ಯವಾಗಿ ಜಲಕೃಷಿ ಘಟಕದಿಂದ ಬಂದಂತ ಮೇವನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಸರಿ ಕೊಡ್ತಾರೆ, ಹಾಲು ಹಿಂಡುವ ಟೈಮ್ ಅಲ್ಲಿ. ಹಾಲು ಹಿಂಡುವ ಟೈಮ್ ಅಲ್ಲಿ ಮಾತ್ರ ಹಸಿರು ಮೇವನ್ನು ಕೊಡ್ಬೇಕು. ಸೊ ಉಳಿದಂತ ಟೈಮ್ ನಲ್ಲಿ ಒಣಮೇವನ ಕೊಡ್ತೀವಿ ಮಧ್ಯಾಹ್ನ. ಸೊ 20 kg ಬೆಳಿಗ್ಗೆ, 10 kg ಸಾಯಂಕಾಲ, 10 kg ಕೊಟ್ರೆ ಅನುಕೂಲ. ಅಥವಾ ಬೆಳಿಗ್ಗೆ 7 kg ಹಾಕಿಟ್ಬಿಡ್ಬೇಕು, ಬೆಳಿಗ್ಗೆ ಅರ್ಧ, ಅದಕ್ಕೆ ಬೇಕಾದಂತ ಸಂಪೂರ್ಣ ಮೇವು 15 kg ಅನ್ನ ಬೆಳಿಗ್ಗೆ 7.5 kg, ಸಾಯಂಕಾಲ 7.5 kg ಆಲ್ ಇಂಡೋ ಟೈಮ್ ಅಲ್ಲಿ ಕೊಡ್ಬೇಕು. ಸೊ ಆಲ್ ಇಂಡೋದಕ್ಕೆ ಒಂದು 1/2 ತಾಸು ಮುಂಚೆ ಕೊಡ್ಬೇಕು. ಅದಾದ ನಂತರ ಮಧ್ಯಾಹ್ನದ ಟೈಮ್ ಅಲ್ಲಿ ಒಣಮೇವನ್ ಹಾಕ್ತಿವಿ. ಸೊ ಹಾಲು ಹಿಂಡ್ಕೋಬೇಕಾದ್ರೆ ನಾವ್ ಹೆಂಗೋ ದಾಣಿಯನ್ನ ಇಡ್ತೀವಿ. ಸೊ ದಾಣಿಯನ್ನ ಇಟ್ಬಿಟ್ಟು ಹಾಲು ಕರ್ಕೊಳ್ಳೋಂತ ವ್ಯವಸ್ಥೆ. ಸೊ ಹಾಗಾಗಿ ಇದನ್ನ 2 ಸರಿ ಕೊಟ್ರೆ ಚೆನ್ನಾಗಿ, ಇದರಲ್ಲಿ ಯಾವುದೇ ಒಂದು ಜೀರ್ಣಾಂಗದ ತೊಂದರೆಗಳು ಬರೋದಿಲ್ಲ. ಯಾಕಂದ್ರೆ ಇದರಲ್ಲಿ ದ್ರವ ಅಂಶ

ಅವರು ಸಹ ಒಂದು ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇಂತಹ ವಿಚಾರವನ್ನ ನಮ್ಮ ರೈತರು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನಾ ವಿಧಾನಗಳ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೈನ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರು ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28.8-29.4°C, ಹಾಗೇನೆ ಕನಿಷ್ಠ ಉಷ್ಣಾಂಶ 17.7-19.4°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 62-57% ಮತ್ತು ಕನಿಷ್ಠ ಆರ್ದ್ರತೆ 25-31% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 3-13.9 km/h ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ರೈತ ಬಾಂಧವರಿಗೆ ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ml ಫ್ಲಾನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 7.5 g ಚಿಕ್ಪಿ ಮ್ಯಾಜಿಕ್ ಅಥವಾ 20 g ಯೂರಿಯಾ ಮತ್ತು 1 ml ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಿಂಪರಣೆಯನ್ನ 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನ ಪಡ್ಕೋಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm 2 ml ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಇನ್ನು ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನ ಬಿಡಬೇಕು. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ರೈತ ಬಾಂಧವರು ಹತ್ತಿಯನ್ನ ಬಿಡಿಸಿ. ತೊಗರಿ ಬೆಳೆಯಲ್ಲಿ ಕಾಂಡ ಕೊರಕದ ನಿರ್ವಹಣೆಗಾಗಿ 0.15 ml ಕ್ಲೋರಾನ್ ನೆಂಟಿನಲ್ಲಿ ಪ್ರೋಲ್ 18.5 SC ಅಥವಾ ತತ್ತಿನಾಶಕವಾಗಿ 2 ml ಫರ್ಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ತೊಗರಿ ಬೆಳೆಗೆ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಎರಡು ಹಂತದಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನ ಕೊಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿದೆ. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ಇನ್ನು ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.